ವಿಠೋಬ ನಿರುವುದು ನದಿ ತೀರ, ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ. ವಿಠೋಬ ನಿರುವುದು ನದಿ ತೀರ, ಅಲ್ಲಿ ಪಂಡಾರಿ ಭಜನೆಯ ವ್ಯಾಪಾರ. ಜಯ ಜಯ ವಿಠಲ ಪಾಂಡುರಂಗ, ಜಯ ಗಾರಿ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಪಂಡಾರಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾವುಕಾರಿ ಭಜನೆಯ ವ್ಯಾಪಾರ. ಜಯ ಜಯ ವಿಠಲ ಪಾಂಡುರಂಗ, ಜಯ ಗಾರಿ ವಿಠಲ ಪಾಂಡುರಂಗ. ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ. ಈಶಾಯನ್ನೇ ಜಗದೀಶಾಯನ್ನೇ ಸರ್ವೇಶಾಯನ್ನೇ ಪರಮೇಶಾಯನ್ನೇ, ಈಶಾಯನ್ನೇ ಜಗದೀಶಾಯನ್ನೇ ಹರಿ ಎನ್ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ಹರಿ ನಾರಾಯಣ. ಹರಿ ಎನ್ನ